ಹೌದಪ್ಪ, ಹಿಂದಿ ಭಾಷೆ ದಿನ. ನೀನು ಕಲಿಯಕ್ಕೆಲ್ಲಾರ ಹೋಗಿದ್ಯಾ? ಹಂಗಲ್ಲ, ಎಲ್ಲಾ ಭಾಷೆಗಳನ್ನು ತಿಳ್ಕಂಡ್ರೆ ಒಳ್ಳೇದಲ್ವೇನಪ್ಪ? ಸರಿ ಕಂಡ್ಬಿಡು, ನೀ ಹೇಳ್ತಾ ಇರೋದು ಒಂಥರ ಬ್ಯಾರ ಬ್ಯಾರೆ ಭಾಷೆನಾಗೆ ಇರೋ ಜ್ಞಾನ ನಮ್ಗೆ ಗೊತ್ತಾಗದ್ ಯಾವಾಗಪ್ಪ? ಆ ಭಾಷೆನ ಕಲ್ತಾಗ, ಆ ಭಾಷೆನಾಗ ಬರೆದಿರೋ ಪುಸ್ತಕಗಳ ಓದ್ದಾಗ. ಪುಸ್ತಕ ಓದಕ್ಕಂತೂ ಆಗಕ್ಕಿಲ್ಲ, ಆ ಮಟ್ಟಿಗೆ ಕಲಿಯಕ್ ಆಗುದಿಲ್ಲ. ಆದ್ರೆ ಭಾಷೆ ಕಲ್ತ್ಕೊಬಿಟ್ರೆ ಅವ್ರು ಮಾತಾಡ್ತಾರಲ್ಲ ಅದ್ರಾಗೆ ತಿಳ್ಕೊಬಿಡ್ಬೋದಲ್ಲ. ಹಿಮಾಲಯಕ್ ಹೋಗಿದ್ನಲ್ಲ, ಅಲ್ಲ ಕಲ್ತ್ಕೊಂಡಿರ್ಬೇಕು. ಅಲ್ಲ ಹೋಯ್ತೀನಿ, ಹೋಗ್ಲಿಲ್ಲ. ಒಳ್ಳೆ ಇಸಿವ ಹೇಳ್ದೆ ಕಣ್ ಜಯಣ್ಣ. ಅದೇನಾ ಅಂತಂದ್ರೆ, ಹಿಮಾಲಯಕ್ಕೆ ಹೋಗ ಪ್ಲಾನ್ ಹಾಕೊಂಡಿಲ್ವ ನಾನು, ಅದಕ್ಕೆ ಅಲ್ಲಿ ಕನ್ನಡದವರು ಸಿಗ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರೋ ಜನನೂ ಸಿಗ್ತಾರೆ. ಅವ್ರೆಲ್ಲಾರ ಭಾಷೆಲೂ ಮಾತಾಡಕ್ ಆಗೋದಿಲ್ಲ ಕಣ್ಬಿಡು. ಈಗ ನಮ್ಮ ಭಾರತದಲ್ಲಿ ಹಿಂದಿ ಒಂದ ಕಲ್ತ್ಕೊಂಡ್ಬಿಟ್ರೆ ಸುಮಾರು ರಾಜ್ಯಗಳನ್ನ ಟ್ರಿಪ್ಪ ಹೊಡೆದ್ಬಿಡ್ಬೋದು ಅಲ್ವಪ್ಪ? ಅದಕ್ಕೆ ನಾನು ನೀನು ಹೇಳ್ತಾ ಇದ್ದಂಗೆ ನೆಪ್ಪ ಆಯ್ತು. ನಾನೊಬ್ಬರನ್ನ ಗೊತ್ತು ಮಾಡಕ್ ಹೋಗಿದ್ದಿ ಹಿಂದಿಯ ಕಲಿಯಕ್ಕೆ, ಟೀಚರ್ ಅಮ್ಮ. ಆಯ್ತಾ, ಆ ಟೀಚರ್ ಅಮ್ಮ ಏನಂದ ಅಂತಂದ್ರೆ, ಫಸ್ಟು ಆಳಿಯ ಪೆನ್ನ ತಕಂಬ ಅಂತಂದ. ನಮ್ಮ ಮೈಕ್ಳು ಈ ಸ್ಕೂಲ್ಗೆ ಹೋಯ್ತಿಲ್ವಾ, ಅದಕ್ಕೆ ಒಂದು ಎಕ್ಸರ್ಸೈಸ ಈಸ್ಕೊಂಡು ಇಟ್ಕೊಂಡಿನಿ. ಆಯ್ತಾ, ಪೆನ್ಸಿಲ್ ಕಡ್ಡಿಯ ಈಸ್ಕೊಂಡು ಇಟ್ಕೊಂಡಿನಿ, ಸೀಸದ ಕಡ್ಡಿ, ಸೀಸದ ಕಡ್ಡಿಯ ಇಟ್ಕೊಂಡಿವಿ. ಅದಕ್ಕೆ ಎಟೋತ್ತಿಂದ ಎಟೋ ತನಕ ಪಾಠ ಮಾಡ್ಯಾರಂತಪ್ಪ, ನಾವು ಬತ್ತೀವಿ. ಓ ಅದೇ, ಅದಕ್ಕೆ ಸಾಯಂಕಾಲ ಆದ್ರೆ ಬರ್ಬೋದು. ಆಯ್ತು ಬಿಡಪ್ಪ, ಈಗ ನಮ್ಗೆ ಹಟ್ಟಿಲಿ ಅವಾಗ್ಲಿ ಅಲ್ವಪ್ಪ ನಮ್ಗೆ ಹೊಸಿ ವಿಶ್ರಾಂತಿ ಸಿಕ್ಕದು, ಅದಕ್ಕೆ ಸಾಯಂಕಾಲ ಬತ್ತೀನಿ ಮೇಡಮ್ ಅಂತ ಹೇಳಿವ್ನಿ. ಅದಕ್ಕೆ ಆಯ್ತು ಬಾ ಅಂತ ಹೇಳವ್ರೆ, ಹಂಗಿಯೇ ಇನ್ಯಾರಾದ್ರೂ ಇದ್ರ ನಾಲ್ಕೈದು ಜನ ಕರ್ಕೊಂಬಾ ಅಂತ ಅವ್ರೆ ಹೇಳವ್ರೆ. ಇದು ಕಾಸು ಗೀಸ ಏನಾದ್ರು ಕೇಳರಿ? ಇಲ್ಲ ಬಿಡು, ಕಾಸಮ್ಮ ಅಲ್ಲ ಅವರು, ಟೀಚರ್ ಅಮ್ಮ ಹೇಳ್ಕೊಡ್ತಾರೆ ಅಲ್ಲ ಪ್ರೀ. ತೀರಾ ಹಂಗೇನಾರು ಆದ್ರೆ ಕಮಲಕ್ ನಟ್ಟಿನ ಖರಾಬದಲ್ಲ, ಅದ್ರಾಗ ಒಂದ್ ಅರ್ಧ ಲೀಟರ್ ಹಾಲು, ನಮ್ಮ ಮಟ್ಟಿನಾಗೆ ತರಕಾರಿ ಬೆಳೆದಿರೋದು, ನಿಮ್ಮ ಮಟ್ಟಿನ ಕಾಳು, ಇಂಥವೇನಾದ್ರು ತಗೋ ಕೊಟ್ರಾಯ್ತಾ ವಸಲತ್ರ ಸೇರ್ಸದಿಲ್ಲ ಬಿಡು ಅಬ್ಬ. ಯಾಕೆ? ಯಾಕೆ ಅಂದ್ರೆ ಅವ್ರು ಬೋ ಅನುಕೂಲವಾಗಿ ಅವ್ರೆ ನೀನು ಗುರುದಕ್ಷಿಣೆ ಅದ್ರ ಬಗ್ಗೆ ಹೇಳ್ತಿದೆ. ಈಗ ಗುರುದಕ್ಷಿಣೆ ಅಲ್ಲಪ್ಪ, ಈಗ ಹಳ್ಳಿ ಕಡೆ ಎಲ್ಲ ಹಿಂದೆ ಯಾರು ಬಂದ್ರೆ ಅಟ್ಟಿ ತವಕ್ಕೆ ಇರೋದನ್ನ ಬೆಳೆದಿರೋದನ್ನ ಕೊಡೋರಪ್ಪ. ಅದ್ರಾಗ ಏನು, ಅವ್ರು ಬಂದವ್ರು ಯಾಕೆ ಹಂಗ ತಿಳ್ಕೊಬೇಕು? ಈಗ ನಮ್ ತಾವ್ ದುಡ್ಡಿಲ್ಲ, ಕಾಸಿಲ್ಲಪ್ಪ, ನಮ್ ಕೈಲಿ ಏನ್ ಕೊಡಕಾಯ್ತದೆ? ಈಗ ಇದ್ಯೇನ ಹಂಗೆ ತಕೊಳಕ್ ಆದದೆ ಇಲ್ಲ, ಕಡೆಯಲ್ಲಿ ಕೊಡಮ್ಮ ಬಿಡು. ಕರಾವದೆ ಕಮಲಕ್ಕನ ಮನ್ಲಿ ಎಂದೆಲ್ಲ ಕಾಸು ಗೀಸು ಕೇಳ್ತಾರ ಅಂತ ಹೇಳದ್ಮೇಲೆ ಇದ್ ಹೇಳ್ದಲ್ಲ ನೀನು, ಇದೇ ಒಂದ್ ಪ್ಲಾನ್ ಅನ್ಕೊಂಡು ಕಮಲಕ್ಕನ ಮನೆ ಕರಾವ ಮಾರ್ಗಿರ್ಬಿಟ್ಟೆ ಏನೋ ಅನ್ಕೊಂಡು ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲ, ನಾನೇ ತಾನೇ ಇಡ್ಕೊಬರೋದು, ಜಯಣ್ಣನ ಕೈಲಿ ಕೊಟ್ಟೆನು ಅಂದ್ರೆ ಜಯಣ್ಣನ ಕೈಲಿ ಕೊಟ್ರೆ ಅದು ಹೊಂಟೋಯ್ತು ಅಂತ. ಇಲ್ಲ ಇಲ್ಲ ಹಂಗಲ್ಲ ಕಣ್ಣ, ಮಾರದು ಅಂದ್ರೆ ಏನ್ ನಿನ್ನ ಅರ್ಥ ಅಂದ್ರೆ, ಯಾರಿಗಾರ ಮಾರ್ಬಿಟ್ರು ಅದ್ರಲ್ಲಿ ಬರೋ ದುಡ್ಡನ್ನ ಎಲ್ಲಾರು ಮೇಡಮ್ ಕೊಡಮ್ಮ ಅಂತ. ಒಳ್ಳೆ ವಿಚಾರಣೆ ಯೋಚನೆ ಮಾಡಿ, ಅದ್ನ್ಯಾಕ್ ಮಾರ್ಬೇಕಪ್ಪ? ಅಲ್ಲ, ಅದ್ನೇ ಮೇಡಮ್ ಕೊಟ್ರೆ ಅದ್ನೇ, ಅದೇ ಫಸ್ಟ್ ಕರಾವನ್ನ ಏನ್ ಹಿಂದಿ ಪದ ಅಂತ ತಿಳ್ಕೊಬೇಕು. ಈಗ ಏನಾರು ತಗೋ ಕೊಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಕಣ್ಣ ಯಾವಾರಿಕ ಭಾಷೆ ಕಲ್ತ್ಕೋಬೇಕು ಇಲ್ವಾ? ಯಾವಾರ್ದಾಗೆ ಹೋಗು ಅನ್ನಕ್ ಏನಂತಾರೆ, ಬಾ ಅನ್ನಕ್ ಏನಂತಾರೆ, ಗೋ ಅಂತಾರೆ, ನೀರು ಕೊಡು ಇನ್ನಕ್ಕೆ ಏನ ಕೇಳ್ತಾರೆ, ಗಿವ್ ವಾಟರ್, ಹಿಂದಿನ ಹಿಂದಿಯ ಪಾನಿ ಪಾನಿ ಅಂತಾರಂತ. ಪಾನಿ ಒಂದೇ ಗೊತ್ತಿರೋದ್ ನನ್ಗ. ಏನ ನೀವ್ ಸ್ವಲ್ಪ ಹೇಳಿದ್ರು ಬಿಡು, ಪಾನಿ ಕೊಡು ಅಂತಂದ್ರೆ ಆಯ್ತು ಬಿಡಯ್ಯ. ಅದೇ ಅದನ್ನ ಅಂದ್ರೆ, ಈಗ ನೀನ್ ಹೆಂಗಿದ್ರು ಹಿಮಾಲಯಕ್ಕೆ ಓದ್ತಿಯಲ್ಲ, ಈಗ ಹೋಗೋ ಗುಂಟ ಆದಿ ಗುಂಟ ಮಾತಾಡ್ಕೊ ಹೋಗ್ಬೇಕಲ್ಲ ನೀನು. ಯಾರ ಜೊತೆ? ಅಲ್ಲ ರೈಲ್ ಇರ್ತಾರೆ, ನಡ್ಕೊಂಡ ಓದಿಯ, ರೈಲಾಗ ಹೋಯ್ತೀಯ. ಅಲ್ಲ, ಅಕ್ಕಪಕ್ಕ ಒಂದ್ ಕಿತ ಕರ್ನಾಟಕ ದಾಟ್ ನೀನ್ ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ಅಲ್ಲೆಲ್ಲ ಹಿಂದಿ ಭಾಷೆನವ್ರೆ ಇರೋದು. ಹಿಂದಿ ಭಾಷೆ ಅಂದ್ರು ಸೊಗಡೈತೆ ತಿಳ್ಕ. ಅಲ್ಲ, ಎಲ್ಲ ಭಾಷೆಗೂ ಅದಲ್ವಪ್ಪ ಸೊಗಡು. ತಡಿ, ಹೇಳ್ತೀನಿ. ಕನ್ನಡ ಮಂಡ್ಯದಾಗ ಮಾತಾಡೋ ಕನ್ನಡವೇ ಬ್ಯಾರೆ, ಮೈಸೂರ್ನಾಗ ಮಾತಾಡೋದೇ ಬ್ಯಾರೆ, ಕನ್ನಡವೇ ಮಾತಾಡೋದು, ನೀನ್ ಮಾತಾಡೋದೇ ಬ್ಯಾರೆ, ನಾನ್ ಮಾತಾಡೋದೇ ಬ್ಯಾರೆ, ಆಮೇಲೆ ಮಾತಾಡೋದೇ ಬ್ಯಾರೆ, ಧಾರವಾಡದಾಗ ಮಾತಾಡೋದ್ ಬ್ಯಾರೆ, ಇನ್ನು ಬೀದರ್ಗೊಂಟ್ ಹೋಗು ಅಲ್ಲೇ ಒಂಥರ ಕನ್ನಡ ಮಾತಾಡ್ತಾರೆ. ಹಂಗೆ ಹಿಂದಿನಾಗುವೆ ರಾಜಸ್ಥಾನದ ಕಡೆ ಹಿಂದಿ ಬ್ಯಾರೆ, ಈ ಕಡೆ ನೀನು ಮಿಜೋರಾಮು ಆಮೇಲೆ ಅಸ್ಸಾಮು ಅಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಮಾತಾಡೋ ಹಿಂದಿಯ ಬ್ಯಾರೆ, ಮಧ್ಯದಲ್ಲಿ ಮಧ್ಯಪ್ರದೇಶ ಆದಲ್ಲ ಅಲ್ಲಿ ಮಾತಾಡೋ ಹಿಂದಿಯ ಬ್ಯಾರೆ. ಅಂದ್ರೆ ನಾವು ಕಲ್ತಿರೋದು ಯಾವ್ದೋ ಒಂದು ಹಿಂದಿ ಅರ್ಥ ಆಗೋದಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಾ. ಈಗ ಅಡ್ಜಸ್ಟ್ ಮಾಡ್ಕೋಬೇಕಾಗಿರೋದು ಮಾತಾಡೋರಲ್ಲ ಕಯ್ಯ, ಕೇಳೋರು. ಇವನು ಬರೋದಿಲ್ಲ ಅಂತ ಅನ್ಕೊಂಡು ಅವರೇ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಪ್ಪ, ನಾಮ ಅಡ್ಜಸ್ಟ್ ಮಾಡ್ಕೊಳಕ್ಕಾದ್ದ ಅಲ್ಲ, ನೀನ್ ಮಾತಾಡಿ ತಿಳಿಬೇಕಲ್ಲ ಅವ್ರಿಗೆ. ಏ ತಿಳಿಯಂಗ್ ಹೇಳಂ ಬಿಡು, ಈಗ ಮೊದ್ದೆಲ್ಲ ಏನ್ ಭಾಷೆ ಇತ್ತಪ್ಪ, ಸನ್ನೆ ಸನ್ನೆ, ನೀರ್ ಕೊಡು ಅಂದ್ರೆ ಏನ್ ಕೇಳ್ತಿದ್ದು, ನೀರ್ ಕೊಡು ಅಂತ ಕೇಳ್ತಿದ್ವ ಅಪ್ಪ. ಮತ್ತೆ ಇನ್ನೇನು ಪೂರ್ವಜರೆಲ್ಲ ಇದ್ರಲ್ಲವ, ಸನ್ನೆ ಭಾಷೆ ಮಾತಾಡ್ತಿರ್ಲಿಲ್ವೇ ಅವ್ರಿಗೆ? ಅಲ್ಲಕವ ಮಾತೇ ಇರ್ನಿಲ್ವಲ್ಲ, ಬರೀ ಸನ್ನೆ. ಆಮೇಲಿಂದ ಅವರು ಭಾಷೆ ಕಲ್ತ್ಕೊಂಡದು. ಏನೇ ಎಲ್ಲೇ ಯಾವ್ದೇ ಮೂಲೆಗೆ ಹೋದ್ರು ಸನ್ನೆ ಮಾಡಿದ್ರೆ ಎಲ್ಲಾರ್ಗು ಅರ್ಥ ಆಯ್ತೆ ಕಣ ಬಿಡು, ಇವ ಮೂಗ ಇರ್ಬೇಕು ಅಂತ ಅನ್ಕೊಂಡು ಎಲ್ಲರೂ ಏನೋ ಒಂದು ಹೆಲ್ಪ ಮಾಡ್ತಾರೆ. ಈಗ ನಾ ಹಿಮಾಲಯಕ್ಕೆ ಹೋದ್ರು ಅಷ್ಟೇ, ಬೇರೆ ಬೇರೆ ಕಡೆ ಬರೋ ಜನ ಹಿಂದಿಯ ಬೇರೆ ಬೇರೆ ತರ ಮಾತಾಡೋದಿಲ್ವಾ, ಅದಕ್ಕೆ ನಾ ಸನ್ನೆ ಮಾಡ್ತೀನಿ. ನೀರ್ ಕೊಡು ಅಂತಂದ್ರೆ ಏನಂತ ಕೇಳಿದಾರವ, ಸನ್ನೆ ಮಾಡೋದು, ಬೆಳ್ಳಲ್ಲಿ ಬಾಯಿಗಳೇ ತೋರಿಸ್ಬಿಟ್ಟು ಊಟ ಕೊಡು, ಊಟ ಕೊಡು ಅನ್ನೋದು. ಅದಕ್ಕೆ ಈ ಧಾರವಾಡ ಕಡೆ ಬೇರೆ ತರ ಭಾಷೆ ಅಂತೆಲ್ಲ ಹೇಳ್ತಿದ್ನಲ್ಲ ನಮ್ ಜಯಣ್ಣ, ಇವ ಇಳಿಯಕತ್ತೇನ್ರಿ ಅಂತ ಯಾವ ಹೇಳಿದ್ರೆ, ಹೌದು ಅಪ್ಪ ಅವ್ನ ಅಲ್ಲೇ ಇರಕಲ್ಲ ಹತ್ತಿರೋದು, ಇಳಿಯಕ್ಕೆ ಹತ್ತಿರೋದು ಅಂತ ಹೇಳ್ತಿದ್ರು. ಹಂಗೆ ಇಳಿಲಿಕ್ಕತ್ತೇನ್ರಿ, ಇಳಿಯಕ್ ಹತ್ತಿಯನ್ರಿ ಅಲ್ಲೇ ಇರಕ್ಕ ಹತ್ತಿದನ ಭಾಷೆ ಸೊಗಡು. ಎಲ್ಲಾ ಭಾಷೆನು ನಮ್ಗೆ ಗೌರವಿಸ್ಬೇಕಲ್ವಪ್ಪ. ಈಗ ನಾಳಿಕೆ ಏನಪ್ಪ ಪ್ರಜಾಪ್ರಭುತ್ವ ದಿನ ಅಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾರಂತೆ. ನಮ್ ದೇಶದಲ್ಲೂ ಪ್ರಜಾಪ್ರಭುತ್ವ ಐತೆ ಅಲ್ವೇನಪ್ಪ ಇಲ್ವಾ? ಪ್ರಜಾಪ್ರಭುತ್ವನ ಬೋಸ್ ಅಂದಾಗಿ ಆಚರಣೆ ಮಾಡ್ಬೇಕಾದ್ರೆ ನಾವು ದೊಡ್ಡ ದೇಶ ಅಂತಲ್ಲ, ದೇಶಕ್ಕೆ ಒಂದು ಸುಭದ್ರವಾದ ಸಂವಿಧಾನ ಐತಿ ಇಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಲ್ವಾ ಇಲ್ವಾ? ಆಮೇಲೆ ಇಲ್ಲಿ ಪ್ರಜಾಪ್ರಭುತ್ವ ಅಂದ್ರೇನು, ಪ್ರಜೆಗಳೇ ಪ್ರಭುಗಳು ಅಂತ. ಅಂದ್ರೆ ಪ್ರಜೆಗಳು ಅವರ ನಾಯಕನನ್ನ ಅವರೇ ಆಯ್ಕೆ ಮಾಡ್ಕೋತಾರೆ ಇಲ್ವಾ? ಅವ್ರು ಆಯ್ಕೆ ಮಾಡಿರುವಂತ ನಾಯಕನ ಅವ ಇವರ ಹಿತದೃಷ್ಟಿನಲ್ಲಿ ಆಡಳಿತನ ನಡೆಸಬೇಕು. ಇದು ಬಹಳ ದೊಡ್ಡ ಏನಂತೀಯ ನಮ್ಮ ದೇಶದ ಒಂದು ಕೊಡುಗೆ ಅಂದ್ರೆ ತಪ್ಪಾಗಲ್ಲ. ಈ ನಮ್ಮ ಸಂವಿಧಾನ ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ಎಲ್ಲಾ ದೇಶಕ್ಕೂ ಇದೊಂಥರ ಮಾದರಿಕವ. ಈಗ ನೀ ಹೇಳ್ತಿದ್ದಲ್ಲಪ್ಪ, ಈಗ ನಾಮೇ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ನಾಯಕರನ್ನ ಅಂತ ಅನ್ಕೊಂಡು, ಈಗ ನಮ್ಮ ನಾಯಕರನ್ನ ನಮ್ಮ ಆಯ್ಕೆ ಮಾಡ್ತೀವಿ, ಅವರು ಎಲ್ಲೋ ಆಡಳಿತ ನಡೆಸಕ್ಕೆ ಎಲ್ಲ ಕುಂತ್ಕೊಂಡು ಮಾಡ್ತಾರೆ. ಜನರ ಕಷ್ಟ ಅರ್ಥ ಮಾಡ್ಕೋಬೇಕಯ್ಯ, ಯಾರೇ ಆದ್ರೂ ನಾವು ಜನರಿಂದ ಬಂದಿಮಿ, ಜನರಿಗೇನರ ಅನುಕೂಲ ಮಾಡ್ಕೋಬೇಕು, ಅವ್ರ ಕಷ್ಟ ನಷ್ಟಗಳಿಗೆ ಅದೇನೋ ಹೇಳ್ತಾರವ ಸ್ಪಂದಿಸ್ಬೇಕು ಅಂತ, ಹಂಗ ಸ್ಪಂದಿಸ್ಬೇಕು ಅಲ್ವಪ್ಪ? ಅದಕ್ಕೆ ಪ್ರಜಾಪ್ರಭುತ್ವ ಅಂತ. ಮತ್ತೆ ಈಗ ಚಿಕ್ಕ ಮಟ್ಟದಿಂದ ದೊಡ್ಡ ಮಟ್ಟದವರೆಗು, ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಹಿಂಗೆ ಲೆಕ್ಕ ಹಾಕೋ ನಗರಸಭೆ. ಈಗ ಕಳೆದಕ್ಕಿಂತ ಎಲೆಕ್ಷನ್ ಗೆ ನಿಲ್ಸಿರ್ನಿಲ್ವ ನಮ್ ಕಮಲಕ್ಕನ? ಮೂರು ಓಟಿನ ಸೋತ್ಬಿಟ್ಟಲ್ಲಪ್ಪ, ನಮ್ಮ ಕಡೆ ನಿಂಗವಾಗಿ ಎತ್ಕೊಳ್ಳ ಸುಮ್ನಿಲ್ದಲ್ಲ ಹೇಳ್ಬೇಡ, ನಿಂತಿದ್ದೆ ಅಲ್ಲ. ನಿಂತಿರ್ನಿಲ್ವ ನೀನು? ಕುಂತಿದ್ಯಾ? ನಿಲ್ಸಿದ್ದು ನಾನು ಅದೇ, ಅದು ನೀನೆ ಅಂತ ಓಟ್ ಕೊಟ್ಟಿಲ್ಲ, ಆಮೇಲೆ ಗೊತ್ತಾಯ್ತು ಬಿಡು. ಇಲ್ಲ ಕಣ್, ಮೂರು ಓಟು ಆಯ್ತಾ, ಒಂದ್ ನಿಂದೆ ಅದ್ರಲ್ಲಿ. ಇಲ್ಲ, ನಿಮ್ಮ ಮನೆಯವ್ರದ್ದೊಂದು ನೋ, ಆಮೇಲೆ ಕೆಂಪಿದು ಕೆಂಪಿದು ಅಲ್ಲೇ ಆಯ್ತಲ್ಲ ಮೂರು ಓಟು. ಕತ ಹೋಗಿ ಇಬ್ರು ಕುಂತ್ಕೊಂಡು ಈ ಮಗ್ಗಿ ಪುಸ್ತಕ ಓದ್ದಂಗೆ. ಅಲ್ಲಕಪ್ಪ ಜಯಣ್ಣ, ಪ್ರಪಂಚ ಹೆಂಗಾಗದೆ ಅಂತಂದ್ರೆ, ಈಗ ನೋಡು ಬೇರೆ ದೇಶದಲ್ಲಿ, ಈಗ ಪಕ್ಕದಲ್ಲಿ ನೇಪಾಳ ಅದನ್ನ ಒತ್ತು ಉರಿತಾದಂತಲ್ಲಣ್ಣ, ಒತ್ತಿ ಉರಿತಾದಂತ ಗೋ ಮಾಡ್ದಲ್ಲಪ್ಪ. ಇಲ್ಲ, ಇಡೀ ದೇಶನೇ ದೇಶನ ಆಡಳಿತ ಇರೋರು ನಡೆಸ್ತಾ ಇರೋರು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳಿ ಯುವಕರು ಇದಾಗ್ಬಿಟ್ಟವ್ರಂತೆ, ದಂಗೆ ಎದ್ಬಿಟ್ಟವ್ರೆ. ಆಮೇಲೆ ಪ್ಯಾರಿಸ್ ಅದಲ್ಲ, ಆ ದೇಶ ಯಾವ್ದಪ್ಪ ಅದು? ಪ್ಯಾರಿಸ್, ಪ್ಯಾರಿಸ್ ಅಂತಾರಲ್ಲ, ಆ ದೇಶ ಬಾರಿಸು, ಪ್ಯಾರಿಸ್ ಕನ್ನಡ ಬಾರಿಸು ಅಂದ್ರೆ ಬೇರೆ ಅರ್ಥ ಆಯ್ತದೆ. ಮತ್ತೆ ಇಂದಿನಾಗೆ ನಮ್ಗೆ ಕುವೆಂಪು ಅವರ ಇದು ಗೊತ್ತು ಕಯ್ಯ, ಬಾರಿಸು ಕನ್ನಡ ಡಿಂಡಿಮಾವಾ ಅಂತ. ಅಂತ ಬಾರಿಸ್ ಅಂದ್ರೆ ಏನವ ಇಂದಿನಾಗೆ? ಅಯ್ಯೋ ಮಳ ಮಳ ಮಳ ಎಲ್ಲ ತಿಳ್ಕೊಂಡು ಇನ್ನು ಮೇಡಮೇ ಸಿಕ್ಕಿಲ್ಲ. ಬಾರಿಸು ಈಗ ಆ ದೇಶದಾಗುವೆ ಸಮಸ್ಯೆ ಆಗದಂತೆ ಅಂದ್ರೆ ನೋಡು, ಎಲ್ಲಾ ಪ್ರಪಂಚದಾಗಿರೋ ದೇಶದಾಗೆಲ್ಲ ಏನೋ ಒಂದಲ್ಲ ಒಂದ್ ಸಮಸ್ಯೆ. ನಮ್ ದೇಶ ಎಷ್ಟ್ ಸದೃಢವಾಗದೇನು ಹೋಗಪ್ಪ, ನಮ್ ದೇಶಕ್ಕೆ ಹಂಗ ಆತರದ್ ಬರಬಾರ್ದು ಕಯ್ಯ, ಬರಕಿಲ್ಲ. ಯಾಕೆ ಹೇಳು, ಇದು ಪ್ರಜಾಪ್ರಭುತ್ವದ ಮೇಲೆ ದೇಶ, ಒಳ್ಳೆ ಸಂವಿಧಾನ ಇರೋ ದೇಶ, ಆಮೇಲೆ ಸಂವಿಧಾನ ಗೌರವಿಸೋ ಜನ ಇರೋ ದೇಶ ಇಲ್ವಾ? ಆ ಪ್ರಜಾಪ್ರಭುತ್ವ ಅಂತಿದ್ದಂಗೆಯೇ ನಂಗೆ ಕಳೆದ ಕಿತ್ತಾನೆ ಅಪ್ಪಾಯ್ತು ಕಯ್ಯ, ಈ ಚಾಮರಾಜನಗರದಿಂದ ಅದೆಲ್ಲ ಬೀದರ್ ವರ್ಗುವೆ ಮಾನವ ಸರಪಳಿ ಮಾಡಿದ್ರಂತಲ್ಲಪ್ಪ, ಅದೆಲ್ಲರೂ ಕೈ ಕೈ ಹಿಡ್ಕೊಂಡು ನಮ್ಮೆಲ್ಲರೂ ಒಂದೇ ಅಂತ ತೋರ್ಸಂಗ್ ಇಡೀ ಅದೆಲ್ಲ ಬೀದರ್ ವರ್ಗೂ ಕೈ ಕೈ ಹಿಡ್ಕೊಂಡು ನಿಂತಿದ್ರಂತೆ ಜನ. ಅದೆಲ್ಲ ಟಿವಿ ನಾಗ್ ನಾನು ನೋಡ್ದಿ ಕಯ್ಯ, ಟಿವಿ ನಾಗ್ ನೋಡ್ದ ತೋರಿಸ್ರು ಕಯ್ಯ, ಟಿವಿ ಹಿಡ್ಕೊಂಡು ನಿಂತಿರ್ನಿಲ್ವೇ? ಇಲ್ಲ ಇಲ್ಲ, ಅವತ್ತು ನಾನು ವಸಿ ಇದು ಕೊಟ್ಟೋಗ್ಬಿಟ್ಟಿದ್ವಿ ಬೆಂಗಳೂರು ಪೇಟೆಗೆ. ನಮ್ ಸಿದ್ದೂರ್ ಪೇಟೆನಾಗೆ ಚಾಮರಾಜನಗರದಲ್ಲಿ ಕೈ ಹಿಡ್ಕೊಂಡಿರೋದ್ನ ಟಿವಿ ನಾ ನೋಡೋ. ಅದೇ ನಮ್ ಸಿದ್ದಣ್ಣನ ಮೊಮ್ಮಗನ ಮಗಳ ನಾಮಕರಣ ಇತ್ತಲ್ಲಪ್ಪ, ಅಲ್ಲಿಗೆ ಹೋಗಿದ್ದಿ, ಹಂಗೆ ಟಿವಿ ಹಾಕಿದ್ರು ಅಲ್ಲಿ ನೋಡ್ತಾ ಇದ್ಯಾನ ಇದೆಲ್ಲರೂ ಕೈ ಕೈ ಹಿಡ್ಕೊಂಡಾರಲ್ಲ ಅಂತ. ಆಗ ಸಿದ್ದಣ್ಣನ ಮಗ ಹೇಳ್ದ ಹಿಂಗ ಕಣ್ಣೆ ಅಂತ, ಹೌದಪ್ಪ ನಾವು ಹಿಡ್ಕೋಬೋದಾಗಿತ್ತು ಅಂತ ಅಂದ. ಈಗೆಲ್ಲ ಹಿಡ್ಕೊಂಡಿ ಬಸ್ ಹತ್ಕೊಂಡು ಅಟ್ಟಿ ಸೇರ್ಕ ಅಂತಂದ. ಈಗ ನೋಡು ಎಲ್ಲೋ ನಡೆದಿರದ ಇಲ್ವಾ, ಎಲ್ಲೋ ನಡೆದದೆ ಏನ್ ಎಲ್ಲೋ ನಿಂತ್ಕೊಂಡ ಅದನ್ನ ನೋಡಿಯ, ಯಾವ್ದ್ರ ಮೂಲಕ ನೋಡಿಯ? ಟಿವಿ ಅಂದ್ರ ದೂರದರ್ಶನ. ಅದಕ್ಕೂ ಒಂದಿನ ಅದೆ, ಎಲ್ಲಕ್ಕೂ ಒಂದಿನ ಅದೇನು ನಾಳೆ ನಾಳೆಯ ಅವಾಗ ಏನ್ ಮಾಡೋದಪ್ಪ? ಈಗ ಹಳೆ ಪೆಟ್ಟಿಗೆ ಇತ್ತಲ್ಲ ನಮ್ಮ ಟಿವಿ, ಅದೆಲ್ಲ ಹೋಯ್ತಲ್ಲಣ್ಣ, ಈಗ ಏನ್ ಸಣ್ಣ ಗೋಡೆಗ್ ನೇತಾಕಿಲ್ವೇ? ಈಗ ಸುಮ್ನೆ ಹೇಳ್ತಾನೆ, ಅಲ್ಲ ಮನೇಲಿ ಅಷ್ಟು ದೊಡ್ಡದು ನೇತಾಕವನೇ ಗೋಡೆಗೆ ಸಣ್ಣ ಪೆಟ್ಟಿಗೆ ಅಂತ. ಪೆಟ್ಟಿಗೆ ಹೋಗಿ ಯಾವ ಕಾಲ ಆಯ್ತು ಆಯ್ತು, ಬಂದ್ಬಿಟ್ಟದೀಗ ಟಿವಿ ಅದನ್ನ ಇಟ್ಟಿನಿ. ಯಾಕೆ? ಸಾಮಾನ್ ತುಂಬಕ್ಕೆ? ಇಲ್ಲ ಇಲ್ಲ, ಅದು ಅದೇನೋ ಹೇಳ್ತಾರಂತಲ್ಲಪ್ಪ ಆಂಟಿಕು ಅಂತ, ಅದ ಹಂಗ ಇಟ್ಟಿನಿ. ಮನ್ ಮನಿಯಾಗೂ ಬಿದ್ದಾವೆ, ನಿಂತಾವೆ ಯಾರು ಕೇಳ್ಕೊಂಡು ಇಲ್ಲ ಕೈ ನೀನೇ ಮಾಡ್ಬೇಕು ಅಟ್ಟಿ ಪಕ್ಕ ಆಂಟಿಕು ಅಂತ. ಅದ ಬಿಟ್ಟಿ ಕೊಟ್ರು ಯಾರು ಇಸ್ಕೊಳಲ್ಲ. ಇಲ್ಲ ಹಂಗ ಅನ್ಬಾರ್ದು, ಯಾರಿಗೂ ಕೊಡಬಾರ್ದು ಕಯ್ಯ. ಅದ ಮೊದಲನೇ ಟಿವಿ ಅಲ್ವಪ್ಪ ನಮ್ ಮನೆಗ್ ತಕೊಂಡದು, ಅದಕ್ಕೆ ಡೋರ್ ಎಲ್ಲ ಇತ್ತು ಕಯ್ಯ, ಡೋರ್ ಬಾಗ್ಲು ಹಿಂಗೆ ಅಳಿಬೇಕಿತ್ತು. ಅದ ಅಣ್ಣ ಈ ರಾಮಾಯಣ ಅಂತ ಬತ್ತಿರ್ನಿಲ್ವಾ ಅವಾಗ, ನಮ್ಮ ಕೆಳಗ್ಲಟ್ಟಿ ದೇವಮ್ಮಿಲ್ವಾ, ಅದು ರಾಮ ಬಂದ್ರ ಅದಕ್ಕೆ ಮಂಗಳಾರತಿ ಮಾಡೋದೇನು, ಹೂವ ಮಡಗಿ ಪೂಜೆ ಮಾಡೋದೇನು, ಆಮೇಲೆ ಗಂಧದ ಕಡ್ಡಿ ಬೆಳಗೋದೇನು? ಅಯ್ಯೋ ಸುಸ್ತಾಬಿಟ್ಟೆ ನಾನು ನೋಡಿ. ಈ ಟಿವಿ ಕವ ಇದು ಅಂದ್ರೆ ರಾಮ್ ಬತ್ತವನ್ಕಪ್ಪ ಟಿವಿನಾಗೆ ನಾನು ಬೆಳಗ್ದಿದ್ರೆ ಹೆಂಗೆ ಅಂತ. ಮಹಾಭಾರತ ಶುರುವಾಗ್ಬಿಟ್ರೆ ಕೇಳು ಹೆಂಗ್ ಕುಂತ ಮಹಾಭಾರತ ಆಮೇಲೆ ಶುರು ಆಯ್ತಿತ್ತು. ಏನ ಅಬ್ಬಾ ಮಂಗಳಾರತಿ ಬೆಳಗ್ತಿದ್ದ, ಗಂಧದ ಕಡ್ಡಿಲಿ ಬೆಳಗ್ತಿದ್ದ, ಕರ್ಪೂರ ಹಚ್ತಿದ್ದ, ಸದ್ಯ ತೆಂಗಿನಕಾಯ ತಿರ್ನಿಲ್ಲ. ಅವಾಗ ಮಹಾಭಾರತ ಶುರು ಆಗ್ಬಿಡೋದು ಆಯ್ತಾ? ಮಹಾಭಾರತನು ಬತ್ತಿತ್ತಲ್ಲಪ್ಪ. ಈಗೆಲ್ಲ ಏನೋ ಆಗ್ಬಿಟ್ಟದಂತಲ್ಲ ಓಟಿಟಿನ ಅಂತ. ಓಟಿಟಿ ಡಿಟಿಟಿ ಗೊತ್ತು ಕೈ, ಅದೇನೋ ಓಟಿಟಿಯ ಡಿಟಿಟಿ ಅಲ್ಲ, ಟೀನು ಅಲ್ಲ, ಅದೇನೋ ಬಂದದಂತೀಗ ಅದ್ರಾಗೆ ಎಲ್ಲ ಬತ್ತವಂತೆ. ಈ ದೂರದರ್ಶನ ಐತಲ್ಲ ದೆಲ್ಲಿನಾಗೆ, ಅವ್ರದ್ದೊಂದು ಕೇಂದ್ರ ಐತಲ್ಲ, ಅವರು ಒಂದ್ ಮಾಡವ್ರಂತೆ. ಏನ ಏನ ಈಗ ಹೇಳ್ದಲ್ಲ ಓಟಿಟಿ, ಅದಕ್ಕೇನೋ ಹೆಸರು ಮಾಡ್ಗವ್ರಂತೆ ಕವ್ವ. ಅದೇನೋ ಹೇಳ್ತಾರೆ ಇಂಗ್ಲಿಷ್ ನಾಗೆ ಅಲೆಯನ್ನಕ್ಕೆ ಏನಂತಾರು, ವೇವ್ಸ್. ಇಂಗ್ಲಿಷ್ ಗೊತ್ತಲ್ಲ ಹೇಳು ಸರಿಯಾಗಿ ಹೇಳ್ಕೊಡ ಕೈಯಾಗ ಇಡ್ಕೊಂಡಿರ್ತೀಯಲ್ಲ ಅದ್ರಾಗೆ ತಕೊಬಹುದಂತದ್ನ ಏನ್ ಕೈಯಾಗ ಏನಯ್ಯ ಮೊಬೈಲ್ ಅದಂಗನ್ನು ಅದ್ರಾಗೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮನೆನಾಗೆ ದೂರದರ್ಶನಕ್ಕೆ ಬತ್ತಿತ್ತಲ್ಲ ಆ ಕಾರ್ಯಕ್ರಮ ಎಲ್ಲ ನೋಡ್ಕೋಬಹುದಂತ ಹೌದಾ ಅದ್ರ ಮನೆ ಮನೆಗೂ ದೂರದರ್ಶನ ತಲುಪದೆ ನೋಡಪ್ಪ ಈಗ ಹಿಂದಿ ಭಾಷೆಯ ಕಲಿಬೇಕು ಅಂತ ಹೇಳ್ತಿದ್ಯಲ್ಲ ಜಯಣ್ಣ ಈಗ ನಮ್ಮ ಮನೆನಾಗೆ ಟಿವಿ ಎಲ್ಲ ತಕೊಂಡಾಗ ಈ ಕನ್ನಡ ಬರ್ತಾ ಇದ್ದೆ ಕಮ್ಮಿ ಏಳುವರೆ ರಾತ್ರಿ ಶುರು ಆಗ್ಬಿಟ್ರೆ ಎಂಟುವರೆಗೆ ಮುಗ್ದೋಗೋದು ಅದೇನೋ ಬತ್ತಿತ್ತಲ್ವ ಚಿತ್ರಮಂಜರಿ ಅದಕ್ಕೆ ಕಾಯ್ತಾ ಇದ್ದೋ ಕಣ್ಣ ಕೇಳಕ್ಕೆ ಖುಷಿ ಆಗೋದು ಅಲ್ಲಿ ಬರೀ ಹಿಂದಿಯೇ ಆವಾಗ ನಾವು ಅದೇನಾರ ಬರ್ಲಿ ಮೊಬೈಲ್ ಬೇರೆ ಇತ್ತಿಲ್ವಾ ಕುತ್ತಿಗೆನ ಕಿಟಕಿಯಿಂದ ಆಚೆ ಒಬ್ಬ ಹಾಕೊಂಡು ನೋಡ್ತಾ ಇರೋದು ಎಡಕ್ ತಿರ್ಗಿಸ್ಲಾ ಅಂತಿದ್ದಂಗೆ ಅದು ಗುರ್ರ ಚಿತ್ರ ಬಂದ್ರೆ ಇನ್ನೊಸಿ ತಿರ್ಗಿಸ್ಲಾ ಅನ್ನೋದು ಅದ್ ಹೆಂಗಿತ್ತು ಗೊತ್ತಯ್ಯ ಆಂಟನ ಈ ಒಂಟಿ ಚಟ ಕಟ್ತಾರಲ್ಲ ಹಳ್ಳಿ ಕಡೆ ಒಂಟಿ ಚಟ ಮಲಗಿಸ್ತಾರೋ ಅಂತ ಅನ್ಕೊಂಡ್ ನೋಡ್ತಿದ್ದಿ ನಾನು ಕಣ್ಣ ಬಿಟ್ಕಂದು ಅಷ್ಟು ಸಂದಾಕಿ ಮನೆಗೆ ಟಿವಿನ ಮಡಿಕೊಂಡು ಆಂಟೆನವ ಇಟ್ಕೊಂಡಿರೋರು ಈಗ ನೋಡಪ್ಪ ಗ್ವಾಡಿಗೆ ನೇತಾಕುವಂತದ್ ಬಂದದೆ ಕೈಗೆ ಬಂದ್ಬಿಟ್ಟದಲ್ಲ ನೀ ಹೇಳ್ದಂಗ ಇಲ್ಲೇ ನೋಡ್ಕೋಬಹುದು ಕುಂತ್ಕೊಂಡು ಏನ್ ಬೇಕು ಹೇಳು ಇಲ್ಲೇ ಓಪನ್ ಮಾಡ್ಕೊಟ್ಟನು ಹೊಸ ಕಾಸು ಕೊಟ್ಟು ತಗೊಂಡಿದ್ದಾನ ಅದ ಎಲ್ಲ ಸತ್ತೋಯ್ತ ಕುಂತವ್ರೆ ಯಾಕಪ್ಪ ಯಾರು ನೋಡಿದ್ರು ಎದೆ ಹೊಡ್ಕೊಂಡ್ ಸತ್ತೋದ್ರು ಎದೆ ಹೊಡ್ಕೊಂಡ್ ಸತ್ತೋದ್ರು ಅಂತಾರೆ ಅದೇನಾಗಿದೆ ಅದು ಯಾರಿಗ ಗೊತ್ತು ಅಂತದೇನಾದ್ರು ಯಾಕೆ ಹಿಂಗ ಆಯ್ತಾವ್ರೆ ಮನಸ್ಸು ಅಂತ ಅನ್ನದ ತಿಳ್ಕೊಳ್ಳೋದ್ ಏನಾದ್ರು ಇದ್ರೆ ತೋರ್ಸು ಅಯ್ಯೋ ಅದು ಗೊತ್ತಿಲ್ಲ ಕಂಡ್ಬಿಡು ಐತಲ್ಲಣ್ಣ ಆ ಗೂಗಲ್ಗೆ ಹಾಕಿದ್ರೆ ಹೇಳ್ತದೆ ಅದೇನು ಅಂತ ಹಾಕಮ್ಮ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಜಯಣ್ಣ ಈಗ ಈ ಎದೆ ಬಡ್ಕೊಂಡ್ ಸತ್ತೋದ್ರು ಹಾರ್ಟ್ ಅಟ್ಯಾಕು ಈಟ್ ಅಟ್ಯಾಕು ಅಂತೆಲ್ಲ ಹೇಳ್ತಾರಲ್ಲಪ್ಪ ಆಗ ಹಿಂದಿನ ಕಾಲದಲ್ಲಿ ಇದ್ದಕ್ಕಿದ್ದಂಗೆ ಕಣ್ಣ ಮುಚ್ಕೊಂಡ್ಬಿಟ್ರೆ ಏನ ದೇವಾಧಿಕತೆನೋ ಅಂತ ಹೇಳ್ತಿದ್ರು ಅಲ್ವಪ್ಪ ದೇವ್ವ ದೇವಾಧಿಕತ್ತು ರಪ್ಪನ್ ಸತ್ತೋದ ಅಂತ ಹೇಳ್ತಿದ್ರು ಆವಾಗ ಹಿಂದಿನ ಕಾಲದಾಗೆ ಹಂಗೆ ರಪ್ಪನೆ ಸತ್ತೋಗ್ಬಿಟ್ರೆ ಹಂಗ ಅಂತಿದ್ರು ಅಂತ ಎಲ್ಲವೇ ದೇವ ಭೂತ್ಗಳೆಲ್ಲ ವಿಚಾರ ಏನು ಅಂದ್ರೆ ಈಗ ತುಂಬಾ ಯುವ ಜನತೆ ಹೃದಯ ಇಡ್ಕೊಬಿಡ್ತದಂತೆ ಕಪ್ಪ ಅದೇನ ನಮ್ಮ ಇವರು ಪಿಲ್ಮ್ಯಾಟ್ರು ಪುನೀತ್ ಅಣ್ಣ ಅದೇನ ಸ್ತಂಭನ ಅದೇನ ಹೇಳ್ತಾರಲ್ಲ ಜಯಣ್ಣ ಸ್ತಂಭನ ಅದಕ್ಕ ಅದಕ್ಕೂ ಒಂದ್ ದಿನ ಇದ್ದದಂತೆ ಅಂತಾರಾಷ್ಟ್ರೀಯ ದಿನ ಅದಕ್ಕೇನ ಹೇಳ್ತಾರಲ್ಲವ ಹೃದಯಕ್ಕೆ ಸಂಬಂಧಪಟ್ಟಂತೆ ಓದ್ಕರವ್ರಿಗೆ ಕಾರ್ಡಿಯಾಲಜಿಸ್ಟ್ ಹೊಸ ಪದ ತಿಳ್ಕ ಏನ ಹೇಳು ಇನ್ನೊಮ್ಮೆ ಇಂಗ್ಲಿಷ್ ಗೊತ್ತಲ್ಲ ಹೇಳೋಣ ಕಾರ್ಡಿಯಾಲಜಿಸ್ಟ್ ಅಂತ ನನಗಲ್ಲೋ ಕಾರ್ಡ್ ಇಸ್ಕೊಂಡ್ ಬರೋದ್ ಗೊತ್ತು ಕವ ಇದ್ರಲ್ಲಿ ರೇಷನ್ ಅಂಗಡಿಲಿ ಅದೇನ ಗೊತ್ತಾಯ್ತಿಲ್ಲ ಕಲ್ತ್ಕೊಳ್ಳಮ್ಮ ಮುಂದೆ ಸತ್ತೋಯ್ತಾರೆ ಅಂದಲ್ಲ ಮೊನ್ನೆ ಯಾರೋ ಪುಣೆ ತುಂಬರು ಒಂದ್ ವಿಚಾರ ಹೇಳಿದ್ರು ನಿಜವಾಗ್ ನಡೆದಿರೋದಂತ ಘಟನೆ ಇದು ಏನಪ್ಪ ಒಬ್ಬ ಕಳ್ಳ ಕವ ಎಲ್ಲ ಉತ್ತರ ಭಾರತದಲ್ಲಂತೆ ಒಂದ್ ದೊಡ್ಡ ಮನೆ ಕಳ್ತನ ಮಾಡುವ ಅಂತ ಓದ್ನಂತೆ ಹೋಗಿದ್ರೆ ಮುಂದ್ಗಡೆ ಏನ ಬಾಗಿಲು ತೆಗೆದು ಕರ್ಕೊಂಡಾರ ಅವನ್ನ ಹಿಂದ್ಗಡೆ ಕಿಟಕಿನೋ ಏನೋ ಒಡೆದ್ಬಿಟ್ಟು ಇಳಿದ್ನಂತ ಮನೆ ಒಳಕ್ಕೆ ದೊಡ್ಡ ಮನೆ ಬಂಗ್ಲೆ ಯಾರು ಇಲ್ಲ ನೀನೇನೋರಿಲ್ಲ ದಿಕ್ಕಿಲ್ಲ ನೋಡಿದ್ರೆ ಮಂಚದ ಮ್ಯಾಗೆ ಆ ಮನೆ ಯಜಮಾನ ಸತ್ತೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆಮೇಕೆ ಹಂಗೆ ಮುಂದೆ ಬಂದ್ರೆ ಇನ್ನೊಂದ್ ರೂಮ್ನಾಗೆ ಒಂದ್ ಅಜ್ಜಿ ಅದು ಸತ್ತೋಗ್ಬಿಟ್ಟದಂತೆ ಅಯ್ಯೋ ಮನೆ ಒಡೆಯವ್ರ ಇಬ್ರು ಗಂಡು ಇಲ್ಲ ಹೆಂಡತಿಯೂ ಇಲ್ಲ ಇಬ್ರು ಸತ್ತೋಗೋರು, ವಯಸ್ಸಾದವರು. ಇವನ್ಗೆ ಪುಕ ಪುಕ ಅನ್ನಕ್ ಶುರು ಆಯ್ತಂತೆ. ಅಯ್ಯೋ ಎಲ್ಲಿ ಸವಾಸ ಈ ಮನೆಗೆ ಬಂದ್ಬಿಟ್ನಲ್ಲ ಅಂದ್ಬಿಟ್ಟು ಆಮೇಲೆ ಎದ್ರಕಂಡು ವಾಪಿಸ್ ಹೋಗ್ಬಿಟ್ನಂತೆ. ಒಂದ್ ತಿಂಗಳು ಎರಡು ತಿಂಗಳು ಆದ್ಮ್ಯಾಕೆ ನೋಡೋಣ ಈಕಿತ ಮನೆ ಒಳಕ್ ಹೋಗುಮ ಇನ್ನೇನಾರು ಸಿಕ್ಕಿರ್ ಕದ್ಗಂಬರುಮ ಅಂತ ಹೋದ್ರೆ ಇವನ್ ಹೆಂಗ್ ಹೊರಗ್ ಬಂದಿದ್ನಲ್ಲ ಹಂಗೆ ಐತಂತ ಬಾಕ್ಲು ಬಾಗ್ಲು ಹಾಕಿಲ್ಲ ಒಳಗ್ ಹೋದ್ರೆ ಆ ಇಬ್ರು ಸತ್ತೋಗವ್ರಲ್ಲಣ ಎಲ್ಲ ಕೊಳತು ನಾರಿ ಎಣವೇ ತೆಗ್ದಿಲ್ವಂತ ಯಾರು ಅಕ್ಕಪಕ್ಕದವ್ರಿಗೂ ಗೊತ್ತಾಗಿಲ್ವೇ? ಗೊತ್ತರದಲ್ಲಕ್ಕವ ಅವ್ರು ಏನ್ ಹೇಳಿದ್ರು ಗೊತ್ತೇ? ಒಂದ್ಸರಿ ಮನ್ಸ ಈ ಸಿರಿಮಂತ ಆದ್ರೆ ಅಥವಾ ಸಮಾಜದಿಂದ ದೂರ ಹೊಂಟೋದ್ರೆ ಯಾರು ಅವನ ಜೊತೆ ಇರಕಿಲ್ಲ. ನೋಡಪ್ಪ ಮನೆಗೆ ಕೆಲಸದವ್ರು ಬತ್ತಿತ್ತಿಲ್ವಂತೆ, ಮಕ್ಕಳು ಎಲ್ಲ ದೂರ ದೇಶದಾಗವ್ರಂತೆ, ಯಾರದ್ದು ಫೋನ್ ಇಲ್ಲ, ಯಾರದ್ದು ವಿಚಾರ ಇಲ್ಲ. ಎರಡು ತಿಂಗಳು ಆದ್ಮ್ಯಾಕೆ ಇವ ಫೋನ್ ಮಾಡಿ ಹೇಳದಂತೆ ಪೊಲೀಸ್ನವ್ರಿಗೆ, ಸ್ವಾಮಿ ನಾನು ಕಳ್ಳ, ಎರಡು ತಿಂಗಳಿಂದ ಈ ಮನೆಗೆ ಕದಿಯಾಗಿ ಬಂದಿದ್ದೆ. ನೋಡಿದ್ರೆ ಎರಡು ತಿಂಗಳಾದ್ಮೇಲೂ ಹೆಣ ಹಂಗೆ ಅವೆ, ಎಲ್ಲ ಕೊಳತು ಹುಳ ಬಂದ್ಬಿಟ್ಟವೆ, ದಯಮಾಡಿ ಏನಾದ್ರೂ ಮಾಡಿ ಸಂಬಂಧಪಟ್ಟವ್ರಿಗೆ ಫೋನ ಮಾಡಿ. ಒಳ್ಳೆ ಚಂದಾಗಿರೋ ಕಥೆಯ ಹೇಳಿದೆ. ಕಥೆಯ ಕಥೆ ಅಲ್ಕಪ್ಪ, ನಿಜವಾಗ್ ನಿಜವಾಗ್ ನಡೆದಿರೋದ ನೋಡು ಜಯಣ್ಣ. ಈಗ ಊರೊಳಗೆ ಇದ್ರೆ ಏನ ಎತ್ತ ಅಂತ ಗೊತ್ತಾಯ್ತೆ, ಊರ ಆಚೆಗ್ ಮನೆ ಮಾಡ್ಕೊಂಡಿರ್ತಾರೆ ಜನ. ಆಚೆಗಿತ್ತಿಲ್ಲ ದೊಡ್ಡ ದೊಡ್ಡ ಮನೆ ಸುತ್ತ ದೊಡ್ಡ ಜಾಗ. ಈಗ ಮನೆ ಊರೊಳಗೆ ಇತ್ತು ಅಂತಂದ್ರೆ ಈ ಕೊಳತಾಗಿರ ಇದು ಏನಾಗಲ್ಲ ಅಲ್ಲ ಕಣಣ್ಣ. ಈಗ ನಮ್ಮೂರಲ್ಲಾದ್ರೆ ಹಿಂಗ್ ಚಿಕ್ಕ ಚಿಕ್ಕ ಮನೆ ಪಕ್ಕ ಪಕ್ಕ ಇದೀವಿ, ವಾಸನೆ ಬತ್ತದೆ. ಅಲ್ಲೆಲ್ಲ ದೊಡ್ಡ ಮನೆ ದೊಡ್ಡ ದೊಡ್ಡ ಕಾಂಪೌಂಡ್ ಬತ್ತದೆ. ಈ ವಿಚಾರವ ಅರ್ಥ ಮಾಡ್ಕೊಳ್ಳಿ, ಮನ್ಸ ಸಂಘದಾಗಿರ್ಬೇಕು ಜೊತೆಯಾಗಿರ್ಬೇಕು ಅಷ್ಟೇ. ಸರಿ ಕಣ್ಣ, ಇನ್ನೂ ಒಂದ್ ಹೇಳಿದ್ರು, ಯಾರೋ ಒಬ್ಬ ಮಿಲಿಟರಿ ವ್ಯಕ್ತಿ ಅಂತ ಕವ, ಮಿಲಿಟರಿನಾಗ ಇದ್ದು ರಿಟೈರ್ಡ್ ಆಗಿ ಮನೆಗಿದ್ರಂತೆ, ಗಂಡ ಹೆಂಡತಿ ಇಬ್ರು, ಇಬ್ರು ಮಕ್ಕಳು ಅಮೆರಿಕ ದೇಶದಾಗಿದ್ರಂತೆ. ತಾಯಿ ಸತ್ತೋಗ್ಬಿಟ್ಲು, ಫೋನ ಮಾಡ್ದ, ದೊಡ್ಡ ಮಗ ಬಂದ, ತಾಯಿ ಇದೆಲ್ಲ ಕರ್ಮಾಂತರ ಎಲ್ಲ ಮಾಡ್ದ. ತಂದೆ ರಾತ್ರಿ ಕೂತ್ಕೊಂಡು ಮಾತಾಡ್ತಾ ಇದ್ನಂತೆ, ಹೇಳದ್ನಂತೆ, ನೋಡಪ್ಪ ನಿಮ್ಮ ಅವ್ಗೆ ಚಿಕ್ಕ ಮಗ ಕಂಡ್ರೆ ಬೋ ಪ್ರೀತಿ, ಅವನು ಬಂದಿದ್ರೆ ಚೆನ್ನಾಗಿರೋದು ಅಂತ. ಆಗ ಮಗ ಹೇಳದ್ನಂತೆ, ಇಲ್ಲ ಅವನು ಸಿ ಬ್ಯುಸಿ, ಅವನೇ ಅವನು ಏನು ಹೇಳ್ದಾಗುತ್ತೆ, ಈಗ ತಾಯಿ ಸತ್ತೋಗಿದೆಯಲ್ಲ ನೀನು ಹೋಗಿ ಬಂದ್ಬಿಡು, ಅಪ್ಪ ಸತ್ ಮೇಲೆ ನಾನು ಹೋಯ್ತೀನಿ ಇಂದ. ಅಯ್ಯೋ ಏನಪ್ಪ ಐಕ ಹಿಂಗು ಅಂತಾರ ಜಯಣ್ಣ. ಮನುಷ್ಯ ಇವ ಒಂದು ಲೆಟ್ರ್ ಬರೆದ್ಬಿಟ್ಟು ಯಾವ ತಂದೆ ತಾಯಂದ್ರಿಗೂ ಇದು ಪಾಠ ತಿಳ್ಕೊಳ್ಳಿ ಅಂತ, ಹೆಂಗೂ ಬಂದಿದೆಯಲ್ಲಪ್ಪ ನಂದು ಮುಗಿಸ್ಕೊಂಡೆ ಹೋಗ್ಬಿಡು ಅಂತ ಕೋಣಿಯಾಗೆ ತಲೆಗೆ ಗುಂಡೊಡ್ಕ ಸತ್ತೋಗ್ಬಿಟ್ಟು. ಇನ್ನೊಂದ್ಕಿಂತ ಬರೋದು ಯಾಕೆ ಅವನು, ಅಲ್ಲಿಂದ ಯಾಕೆ ಬರ್ಬೇಕು ಅವನು, ನೀನ್ ಹೆಂಗಿದ್ರು ಬಂದಿದ್ಯಲ್ಲ ನಂದು ಮುಗಿಸ್ಕೋಬಿಡು ಅವನ್ ಜೊತೆಗೆ ಅಂತ. ನೋಡಪ್ಪ ಆಗದೆ ನೋಡಪ್ಪ, ನನಗ ಅನ್ಸದ್ ಹೆಂಗೆ ಏನಾ ಅಂತಂದ್ರೆ, ಐಕ ಚೆನ್ನಾಗಿ ಓದ್ಲಿ ಓದ್ಲಿ ಅಂತ ಅನ್ಬಿಟ್ಟು ಓದಿಸ್ಬಿಡ್ತೀವಿ ಆಯ್ತಾ. ನಮ್ಮ ಈಗ ಬೇರೆಯವ್ರಿಗಿಂತ ಏನ ಕಡೆ ಅಂತ ಅನ್ಕೊಂಡು ನಾವು ಇದೇ ಸಿಕ್ಕೆಲ್ಲ ಕಳಿಸ್ಬಿಡ್ತೀವಿ ಅಲ್ವಪ್ಪ. ನೋಡು ಇಂಥ ಅವ್ವ ಸತ್ತೋದಾಗ ಅವಂಗೂ ಹುಷಾರಿಲ್ಲ ಅಪ್ಪಂಗೂ ಹುಷಾರಿಲ್ಲ ಅಂತಂದಾಗ ಅವ್ರು ಅಲ್ಲೇನೋ ಬಿಜಿ ಅಂತ ಅನ್ಕೊಂಡು ಈ ಸಂಬಂಧಗಳನ್ನ ಕಡ್ಕೊಂಡ್ಬಿಡ್ತಾರಲ್ಲಪ್ಪ. ಅಯ್ಯೋ ಅಣ್ಣ, ಎಲ್ಲ ಈಗ ದುಡ್ಡಿಗೆ ನಿಂತವ್ರೆ, ನಾನು ಅವತ್ತು ಪೇಪರಲ್ಲಿ ಓದ್ದೆ, ಯಾರೋ ಕಣ್ಣ ಹಿಂಗೆ ಅವರು ಲೇಡಿ ಡಾಕ್ಟರ್ ಆಗಿದ್ರಂತೆ, ಅವ್ರಿಗೆ ಹುಷಾರಿಲ್ಲ, ಮಗ ಅಮೆರಿಕಾದಲ್ಲಿದ್ದಾನೆ, ಅವ್ರು ಸಂಪೂರ್ಣವಾಗಿ ಪಾಪ ಇನ್ನೇನ್ ಸಾಯೋಂಗಾದಾಗ ಸೊಸೆ ಬಂದ್ಲು, ಆಸ್ಪತ್ರೆಗೆ ಸೇರಿಸಿದ್ರೆ ಮೈಯೆಲ್ಲ ಗಾಯ ಅದ್ರಲ್ಲೆಲ್ಲ ಹುಳ ಅಂತೆ. ಅದನ್ನ ಆ ಡಾಕ್ಟರ್ ನೋಡಿದವ್ರು ಯಾರು, ಅವರ ವಿದ್ಯಾರ್ಥಿ ಅಂತೆ. ಅಯ್ಯೋ ಇದೇನ್ ಇವ್ರ ಸ್ಥಿತಿ ಹಿಂಗಾಗೋಯ್ತಾ ಅಂತ ಬಂದ್ಬಿಟ್ಟು ಆಚೆ ಇದ್ದೆ ಅವ್ರ ಸೊಸೆ ಕೇಳಿದ್ರಂತೆ, ಇವ್ರ ಮಗ ಎಲ್ಲಿ ಅಂತ, ನನ್ ಮಗಳಿಗೆ ಪರೀಕ್ಷೆ ಓದಿಸ್ಕೊಂಡು ಅಮೆರಿಕಾದಲ್ಲೇ ಇದಾರೆ, ನನ್ನನ್ ಕಳಿಸಿದ್ದಾರೆ ಅಂತ. ಅಂದ್ರೆ ಅವ್ರನ್ನ ನೋಡೋರ್ ಯಾರು ಇಲ್ಲ. ಆಮೇಲೆ ಅವರು ಮಾರನೇ ದಿನ ಸತ್ತೋದ್ರೆ ಪೇಪರ್ ಅಲ್ಲಿ ಮಾತ್ರ ದೊಡ್ಡ ಫೋಟೋ ಅಂತೆ. ನೋಡವ ನೋಡು ಜಯಣ್ಣ, ಹಿಂಗೆಲ್ಲ ಆಗೋಯ್ತದೆ. ಈಗ ಟೈಮ್ ಆಯ್ತು. ಈಗ ಇನ್ನೊಂದ್ ವಿಷಯ ಏನ, ನಮ್ಮ ಮಕ್ಕಳನ್ನ ಪಾರಿನ್ ಕಳಿಸೋದಕ್ಕಿಂತ ಇಲ್ಲಿಯೇ ಆಯ್ತಾ ಇರಂಗ್ ಮಾಡಣಕ್ಕಪ್ಪ. ಅಂದ್ರೆ ಇಲ್ಲಿದ್ರೆ ನೋಡ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ಯಾ? ಅಯ್ಯೋ ಅಣ್ಣ, ಅದೆಲ್ಲ ನಮ್ಮ ಹಣೆ ಬರ.

ಸೆಪ್ಟೆಂಬರ್ 28 ಭಾನುವಾರ ನಡೆಯಲಿರುವ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಹಾಗೂ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಆಸಕ್ತರು ಭಾಗವಹಿಸಬಹುದು ಎಂದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮೈಸೂರು ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2025 ಸೆಪ್ಟೆಂಬರ್ 13 ಪ್ರಾರಂಭವಾಗಿದೆ. ಇದು ಸೆಪ್ಟೆಂಬರ್ 16 ನಡೆಯಲಿದೆ. ಈ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೆಂದರೆ ಪೌಷ್ಟಿಕ ಆಹಾರ ಭದ್ರತೆಗೆ ಸಾಂಪ್ರದಾಯಿಕ ತಳಿಗಳು, ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣು ಆರೋಗ್ಯ ತಾಂತ್ರಿಕತೆಗಳು. ಈ ಬಾರಿಯ ಕೃಷಿ ಮೇಳದ ವಿಶೇಷತೆಗಳೆಂದರೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ, ಸುಸ್ಥಿರತೆಗಾಗಿ ಪರಿಸರ ಸ್ನೇಹಿ ನೈಸರ್ಗಿಕ ಮತ್ತು ಸಾವಯವ ಕೃಷಿ, ಬೀಜ ಮೇಳ, ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳು, ಸಮಗ್ರ ಬೆಳೆ, ಪೋಷಕಾಂಶ ಹಾಗೂ ಪೀಡೆಗಳ ನಿರ್ವಹಣೆ, ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚ, ಸುಧಾರಿತ ಕೃಷಿ ಯಂತ್ರೋಪಕರಣ ಹಾಗೂ ಕಿಸಾನ್ ಡ್ರೋನ್ ಬಳಕೆ, ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ರೈತ ಹಾಗೂ ರೈತ ಮಹಿಳೆಯರೊಂದಿಗೆ ಸಂವಾದ, ಕೃಷಿ ಅರಣ್ಯ, ಪಶುಸಂಗೋಪನೆ, ಜಾನುವಾರುಗಳ ಪ್ರದರ್ಶನ ಹಾಗೂ ಮೇವಿನ ಬೆಳೆಗಳ ತಾಂತ್ರಿಕತೆ, ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನ ತಾಂತ್ರಿಕತೆಗಳು, ಡಾ ಚನ್ನವೀರ ಕಣವಿ ಅತ್ಯುತ್ತಮ ಕನ್ನಡ ಕೃಷಿ ಲೇಖನ ಪ್ರಶಸ್ತಿ ಮತ್ತು ಕೃಷಿ ಗೋಷ್ಠಿ, ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿವಿಧ ಸ್ಪರ್ಧೆಗಳು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸುತ್ತಿರುವ ಕೃಷಿ ಮೇಳ 2025 ಇದೇ ತಿಂಗಳ 16 ತಾರೀಖಿನವರೆಗೆ ನಡೆಯಲಿದೆ. ಆಸಕ್ತ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 15 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ಭತ್ತದ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ವಿಬಿ ಸನತ್ ಕುಮಾರ್ ಮತ್ತು ಡಾ ಜಿಆರ್ ದಿನೇಶ್. ಈಗ ಈ ಮುಂಗಾರಿನಲ್ಲಿ ಎಲ್ಲ ಆಲ್ರೆಡಿ ಭತ್ತ ನಾಟಿ ಆಗಿರ್ತದೆ. ಈಗ ನಾಟಿಯಾಗಿ ಈಗ ಕೆಲವು 15 ಆಗಿದೆ, ಕೆಲವು 20 ಆಗಿರ್ತದೆ. ಈ ನಾಟಿಯಾಗಿ ಹೆಚ್ಚು ದಿನ ಆದಾಗ ಈಗ ಯಾರ್ಯಾರು ಭತ್ತದ ಗದ್ದೆಗೆ ಹೆಚ್ಚಿಗೆ ಯೂರಿಯಾ ಹಾಕಿದಾರಂದರೆ ಫಸ್ಟ್ ಬರೋ ರೋಗನೇ ಬೆಂಕಿ ರೋಗ ಬರ್ತದೆ. ಆ ಬೆಂಕಿ ರೋಗ ಕಾಣಿಸ್ತಂದರೆ ಸುಟ್ಟಂಥ ಚುಕ್ಕೆಗಳು ಎಲೆ ಮೇಲೆ ಕಂಡು ಬಂತು ಅಂದ ತಕ್ಷಣ ರೈತರು 1-2 ಚುಕ್ಕೆ ಕಾಣ್ತಲ್ಲೇ ಒಂದು ಸಿಂಪರಣೆ ಮಾಡಲೇಬೇಕಾಗ್ತದೆ ಈ ವರ್ಷ. ಯಾಕಂದರೆ ಈ ವರ್ಷ ಮುಂಗಾರು ಮುಂಚೆನೇ ಸ್ಟಾರ್ಟಾಗಿ 3 ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಕೆರೆ ಕಟ್ಟೆಲ್ಲ ನೀರು ತುಂಬಿರೋದ್ರಿಂದ ಒಂದು ಚುಕ್ಕೆ ಕಾಣ್ತಲ್ಲೇ ಒಂದು ಸಿಂಪರಣೆ ಮಾಡಬೇಕಾಗ್ತದೆ. 16 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಕೆರೆ ಮತ್ತು ಜಲಾಶಯಗಳಲ್ಲಿ ವೈಜ್ಞಾನಿಕ ಮೀನುಗಾರಿಕೆಯನ್ನು ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರದ ಮೀನುಗಾರಿಕಾ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಎಂ ಪ್ರಿಯಾ ಗಣಪತಿ ಅವರೊಂದಿಗೆ ಸಂದರ್ಶನ. ಜಲಾಶಯ ಹಾಗೂ ಕೆರೆಗಳ ಅಂಚಿನಲ್ಲಿ ಕೊಳಗಳನ್ನು ನಿರ್ಮಿಸಿ ಮೀನು ಮರಿಗಳನ್ನು ಪಾಲನೆ ಮಾಡಿ ಪಕ್ಕದಲ್ಲೇ ಇರುತ್ತಲ್ಲ ನಮ್ಮ ಜಲಾಶಯಗಳು ಹಾಗೂ ಕೆರೆಗಳು, ಅಲ್ಲಿಗೆ ಅದನ್ನ ಬಿತ್ತನೆ ಮಾಡುವಂಥ ಒಂದು ಯೋಜನೆ ಇದು. ಸೊ ಇದ್ರ ಬಗ್ಗೆ ಹೇಳಬೇಕು ತಮಗೆ ಅಂದರೆ, ಈ ಹಿಂದೆ ಜಲಾಶಯಗಳು ಹಾಗೂ ದೊಡ್ಡ ಕೆರೆಗಳಲ್ಲಿ ಮೀನು ಮರಿ ಬಿತ್ತನೆ ಯೋಜನೆಯಡಿ ನೋಂದಾಯಿತ ಖಾಸಗಿ ಮೀನು ಮರಿ ಪಾಲನೆದಾರರಿಂದ ಬಲಿತ ಬಿತ್ತನೆ ಮರಿಗಳನ್ನು ಖರೀದಿಸಿ ರಾಜ್ಯದ ವಿವಿಧ ಜಲಾಶಯ ಹಾಗೂ ದೊಡ್ಡ ಕೆರೆಗಳಲ್ಲಿ ಅಂದರೆ 1 ಜಲವಿಸ್ತೀರ್ಣಕ್ಕೆ ವೈಜ್ಞಾನಿಕವಾಗಿ 2,000 ಬಲಿತ ಬಿತ್ತನೆ ಮರಿಗಳನ್ನು ದಾಸ್ತಾನು ಮಾಡ್ತಾ ಇದ್ವಿ. 17 ಬುಧವಾರ ತೆಂಗಿನ ತೋಟಗಳ ನಿರ್ವಹಣೆಯನ್ನು ಕುರಿತು